ರೈತರಿಗಾಗಿ ಕಾರ್ಯಕ್ರಮ. ಈಗ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ ಕಾರ್ಯಕ್ರಮ ಮುಂದುವರಿಯೋದು. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ ಎರಡು ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೇ ನ್ಯಾನೋ ಡಿಎಪಿ ಸಿಂಪಡಿಸಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಮಗ್ರ ಕೃಷಿ ಅನುಭವಗಳ ಕುರಿತು ಹರಿಹರ ತಾಲೂಕು ಯಲವಟ್ಟಿ ಗ್ರಾಮದ ಪ್ರಗತಿಪರ ಕೃಷಿಕ ಜಿ ಶಂಕರಪ್ಪ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ, ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ. ಈಗ ಕೇಳಿ ಸಮಗ್ರ ಕೃಷಿ ಅನುಭವಗಳ ಕುರಿತು ಹರಿಹರ ತಾಲೂಕು ಯಲವಟ್ಟಿ ಗ್ರಾಮದ ಪ್ರಗತಿಪರ ಕೃಷಿಕ ಜಿ ಶಂಕರಪ್ಪ ಅವರೊಂದಿಗೆ ಸಂದರ್ಶನ. ಹರಿಹರ ತಾಲೂಕು ಯಲವಟ್ಟಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಜಿ ಶಂಕರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದರೆ. ಶಂಕರಪ್ಪರ ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಶಂಕರಪ್ಪರ. ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ನಾವು 1993 ಮಾಡ್ತಾ ಇದ್ರೆ. ವಿದ್ಯಾಭ್ಯಾಸ ಎಲ್ಲವರೆಗೆ ಮಾಡಿದ್ರು? ನಾವು SLC ವರೆಗೆ ಅಷ್ಟೇ ಓದಿರೋದು. ಮುಂದ್ ಯಾಕೆ ಓದ್ಲಿಲ್ಲ ಅಂದ್ರೆ ನಮ್ಮ ಅಪ್ಪಾಜಿಯವರು ತೀರ್ಕೊಂಡಿದ್ರು, ಅವಿಭಕ್ತ ಕುಟುಂಬದಾಗಿದ್ವಿ, ಹಂಗಾಗಿ ಹಣಕಾಸಿನ ತೊಂದರೆಯಿಂದ ಓದಕ್ಕಾಗ್ಲಿಲ್ಲ. ನಮ್ಮ ಅಪ್ಪಾಜಿ ತೀರ್ಕೊಂಡಾಗ ಬೆನಕನಹಳ್ಳಿ ಶಿವಮೊಗ್ಗ ನಂಜಪ್ಪ ಹಾಸ್ಪಿಟಲ್ ಓನರ್ ಮನೆಗೆ ನಮ್ಮ ಅಮ್ಮರು ನನ್ನ ಬಿಟ್ಟು ಬಂದಿದ್ರು. ಸುಮಾರು ಒಂದು 15 ಅವ್ರ ಮನೆಗೆ ನಾನು ಓದಿ, ಅಲ್ಲೇ ರೈಸ್ ಮಿಲ್ ಇತ್ತು ಅವ್ರದ್ದು, ನಂಜುಂಡೇಶ್ವರ ಇಂಡಸ್ಟ್ರೀಸ್ ಅಂತ ದುಡಿಯೋದು ಅವರು ಕಲಿಸಿಕೊಟ್ರು. ಅಲ್ಲಿ SLC ಫೇಲ್ ಆದ ಕೂಡಲೇ ಇತ್ತಲ್ಲ ಬಂದು, ಒಂದು 5 ಅಲ್ಲಿ ಮಿಲ್ನಿಗಿದ್ದು. ಈ ಕೃಷಿ ಬದುಕು ಬಹಳ ವರ್ಷಗಳಿಂದ ಮಾಡ್ತಾ ಇರಲ್ಲ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಅನ್ಸುತ್ತೆ ಸರ್. ಅಲ್ಲಿಂದ ಬಂದ್ಮೇಲೆ ಇಲ್ಲೊಂದು ಸಣ್ಣ ಪುಟಾಣಿ ಕಿರಾಣಿ ಅಂಗಡಿ ಇಟ್ಕೊಂಡಿದ್ದು ನಾನು. ನಮ್ಮ 3 ಅಣ್ಣ ತಮ್ಮರು ವಿಭಕ್ತ ಕುಟುಂಬದಾಗಿದ್ವಿ, ನಮ್ಮ ಅಣ್ಣರ ಕೈಲಿ ಆಗ್ತಿರ್ಲಿಲ್ಲ, ಪಾಪ ಎಲ್ಲ ಬೇರೆಯವರಿಗೆ ಕೊಟ್ಟು ಬಿಟ್ಟಿದ್ರು ಇಂತಿಷ್ಟು ಕಾಳು ಗುತ್ತಿಗೆ ಅಂತ. ನಮ್ಮ ತಮ್ಮರು ನಾವು ದುಡಿಮೆ ಬಂದ್ಮೇಲೆ ಕಬ್ಬು ಹಾಕಿದ್ವಿ. ಕಬ್ಬು ಆಕಾಶವಾಣಿ ಧಾರವಾಡ ಕೇಂದ್ರದಾಗ ಯಾವ ರೀತಿ ಅನೌನ್ಸ್ ಮಾಡ್ತಾರ ಅದೇ ರೀತಿ ದೊಡ್ಡ ರೇಡಿಯೋ ಇತ್ತು ನಮ್ದು, ಬರ್ಕಂದು ಹಂಗೆ ಮಾಡಿದ್ವಿ. ಶಿವಮೊಗ್ಗ ಒಬ್ರು ಪ್ರಗತಿಪರ ರೈತ ಕಬ್ಬು ಬೆಳೆದಾರಲ್ಲ, ಅವರು ಭಾರಿ ಚೆನ್ನಾಗಿ ಕಬ್ಬು ಸುಮಾರು 15 ಕುಳೆ ಕಬ್ಬು ಬೆಳೆದಿದ್ರು. ಅದೇ ಮಾದರಿ ನಾವು 4-5 ತನಕ ಕುಳೆ ಕಬ್ಬು ಬೆಳೆದು ನಾವು ಹರಿಹರ ತಾಲೂಕಿನಾಗೆ 2 ಪ್ರಶಸ್ತಿ ತಗೊಂಡಿದ್ವಿ. ಬಾತಿ ಶುಗರ್ ಫ್ಯಾಕ್ಟರಿ ಬೆಳೀತಿದ್ವಿ, 80 ಎಕರೆಗೆ ಬೆಳೆದಿದ್ವಿ ಕಬ್ಬು. ಕಬ್ಬು ತುಂಬಾ ಲಾಭದಾಯಕವಾಗಿ ಬೆಳೆದ್ವಿ. ಇತ್ತೀಚೆಗೆ ಆ ಫ್ಯಾಕ್ಟರಿ ಮುಚ್ಕೊಂಡು ಹೋತು, ಅದನ್ನ ಬಿಟ್ಟು ಹಾಕಿದ್ವಿ. ಪರ್ಮಿಟ್ ಕೊಡೋದು ಬಿಟ್ಟರು, ಸರಿಯಾಗಿ ದುಡ್ಡು ಪೇಮೆಂಟ್ ಮಾಡ್ತಾ ಇರಲಿಲ್ಲ, ಹಂಗಾಗಿ ಭತ್ತ ಹಚ್ಚಿದ್ವಿ. ಭತ್ತದಾಗ ಹೊಲಗಳೆಲ್ಲ ಮಟ್ಟ ಮಾಡ್ಕೊಂಡು ಚೆನ್ನಾಗಿ ಬೆಳೆದ. ಶಂಕರಪ್ಪ, ನಿಮ್ ಜಮೀನು ಎಷ್ಟು ಎಕರೆ ಇದೆ? 3.5 ಐತಿ. ಎಲ್ಲ ನೀರಾವರಿನ ಖುಷ್ಕಿ ಜಮೀನು ಇದೆ? ನೀರಾವರಿನೇ. ನೀರಾವರಿಯಲ್ಲೆಲ್ಲ ಏನೇನು ಬೆಳೆಗಳು ಬೆಳೀತಾ ಇದ್ರೆ? ಭದ್ರಾ ಚಾನಲ್ ನೀರಾವರಿ ಇರೋದ್ರಿಂದ 2 ಹೊಲಕ್ಕೂ ನಾವು ಬೋರ್ ಹಾಕ್ಸ್ಕೊಂಡ್ವಿ. 2 ಎಕರೆಗೆ ಇಷ್ಟು ದಿವಸ ನಾಟಿ ಹಚ್ತಿದ್ವಿ, ಈಗ ಮತ್ತೆ ಭತ್ತದಾಗ ಏನು ಉಳಿಯಲ್ಲ ಅಂದು ಅದಕ್ಕೂ ಅಡಿಕೆ ಹಾಕಿದ್ವಿ. ಈಗ ಅಡಿಕೆ ಸ್ವಲ್ಪ ಎತ್ತರ ಬೆಳೆದಿದೆ, 4 ಆತು, 4 ತುಂಬಿ 5 ಬಿದೈತಿ. ಇಪ್ಪಟ್ಟೀಗ ಕಾಳುಮೆಣಸು ಹಾಕ್ಬಂದಂತ ಟ್ರಂಚ್ ಹೊಡೆದು ಕಾಳುಮೆಣಸು ಹಾಕ್ತವೆ. ಮೊದಲೆಲ್ಲ ಭತ್ತ ಕಬ್ಬು ಬೆಳೆತಿದ್ದಂತ ರೈತರು ಈ ಅಡಿಕೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಕಬ್ಬು ಸಾಗಾಣಿಕೆ ಖರ್ಚು ಮತ್ತೆ ಲೇಬರ್ಸ್ ಖರ್ಚು ತುಂಬಾ ಬಂದ್ಬಿಡ್ತು, ನಾವೆಲ್ಲ ಬೇರೆ ಆಗ್ಬಿಟ್ವಿ. ಹಂಗಾಗಿ ಈಗ ಲಾಭದಾಯಕ ಬೆಳೆ ಹುಡುಕ್ಲೇಬೇಕು, ಹಂಗಾಗಿ ಅಡಿಕೆ ಹಾಕಿದ್ವಿ. ಅಡಿಕೆಗೆಲ್ಲ ನೀರಿನ ವ್ಯವಸ್ಥೆ ಬೋರ್ ಹಾಕ್ಸಿದ್ರೆ ನಿಮ್ಗೆ ಯಾವ್ದಾದ್ರು ಚಾನಲ್ ನೀರು ಬರ್ತದೆ? ಐತಿ, ನಮ್ ಹೊಲದ ಮೇಲೆ ಚಾನಲ್ ಐತಿ. ತುದಿ ಭಾಗದ ರೈತರಲ್ಲ, ಹಂಗಾಗಿ ನೀರು ಬೇಸಿಗೆ ಸ್ವಲ್ಪ ಕಷ್ಟ ಆಗತ್ತೆ, ಅದಕ್ಕೆ ಬೋರ್ ಹಾಕ್ಸಿಬಿಟ್ಟವಿ. ನೀ ನೀರಾವರಿ ಮುಖಾಂತರ ಚೆನ್ನಾಗಿ ಬೆಳೆಸಿ. ಬೋರ್ ಎಲ್ಲ ನಿಮ್ ಜಮೀನ್ಗೆ ಸಾಕಷ್ಟು ನೀರು ಇದೆಯಾ? ಆಕತ್ರಿ. ಆಗ್ಲಿಲ್ಲ ಅಂದ್ರೆ ಅಂದ್ರೆ ನಮ್ ಚಿಕ್ಕಪ್ಪರಿಗೆ ವಿನಿಮಯ ಮಾಡ್ಕೊಂತವಿ. ಒಂದ್ ತೋಟದಾಗ ನೀರ್ ಜಾಸ್ತಿ ಇರೈತಿ, ಆ ತೋಟದ ನೀರ್ ಅವ್ರಿಗೆ ಬಿಡ್ತವಿ, ಅವ್ರ ತೋಟದಲ್ಲಿ ನೀರ್ ನಮಗೆ ಬಿಡ್ತಾರೆ. ಇಬ್ರು ಕಮ್ಯಾಂಡ್ ಮಾಡ್ಕೊಂಡು ಹೊಂದಾಣಿಕೆ ಮುಖಾಂತರ ನನ್ ಮಗ ಅವ್ರ ಮಗ ನಮ್ ಚಿಕ್ಕಪ್ಪ ಮಗರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಡ್ರಿಪ್ನಾಗೆ ಹೊಲ ತುಂಬಾ ಬಿಟ್ಟು ಬಿಡ್ತವೆ. ಈಗ ಸಾಕಷ್ಟು ತೋಟಗಾರಿಕೆ ಬೆಳೆಗಳಿದಾವೆ, ತೆಂಗು ಬೆಳೆಯಬಹುದಾಗಿತ್ತು, ಮಾವು ಬೆಳೆಯಬಹುದಾಗಿತ್ತು, ಸಪೋಟ ಬೆಳೆಯಬಹುದಾಯ್ತು, ದಾಳಿಂಬೆ ಬೆಳೆಯಬಹುದಾಯ್ತು, ಅಡಿಕೆನ ಯಾಕೆ ಬೆಳಿಬೇಕಂತ ಆಸಕ್ತಿ ಬಂತು? ದಾಳಿಂಬೆ ಬೆಳೆಗೆ ಭಾರಿ ರೋಗ, ಹುಳ, ಔಷಧಿ, ಆಮೇಲೆ ಮಾರ್ಕೆಟಿಂಗ್ ಇಲ್ಲ, ಅದು ಹೋಲ್ಸೇಲ್ ಆಗಿ ಇಲ್ಲಿ ಮತ್ತು ಬೆಂಗಳೂರಿಗೆ ಹೋಗ್ಬೇಕು, ಮೈಸೂರಿಗೆ ಹೋಗ್ಬೇಕು, ದೂರ ದೂರ ಊರುಗಳಿಗೆ ಸಾಗಾಣಿಕೆ. ನಮ್ಮ ಹಳ್ಳಿ ಗ್ರಾಮದಿಂದ ರಸ್ತಿನೇ ಮನ್ಮನ್ ಸರಿ ಮಾಡಿದಾರೆ. 25 ವರ್ಷ ಆತು ನೆನಗುದಿ ಬಿದ್ದು, ಇದುವರೆಗೂ ಅಂಡಮಾನ್ ನಿಮ್ಮೂರು ಅನ್ನೋರು ಜನ ಆ ನಮೂನಿ ಇತ್ತು. ಈ ಟಿವಿ ಎಲ್ಲ ನೋಡಿರ್ಬಹುದು ನೀವು, ಹೆಣ್ಮಕ್ಳು ಮಂತ್ರಿಗಳಿಗೆ ಡಿಸಿಗಳಿಗೆ ಧಿಕ್ಕಾರ ಹಾಕಿ ಮಾಡಿದ್ಮೇಲೆ ಈಗ ರೋಡ್ ರಿಪೇರಿ ಮಾಡಿದಾರೆ. ಮಲೆಬೆನ್ನೂರು ಟು ಹೊಳೆ ಸಿರಿಗೆರೆ ಕ್ರಾಸ್ ನಂದಿಗುಡಿ ಹಿಂಗೆಲ್ಲ ಚೆನ್ನಾಗೈತೆ ರೋಡ್ ಇವಾಗ, ಪರವಾಗಿಲ್ಲ. ಅಡಿಕೆ ಎಲ್ಲ ಸಸಿಗಳನ್ನ ನೀವೇ ಗೋಟ್ ತಂದು ಸಸಿ ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡಿದ್ರ ಅಥವಾ ಏನೋ ಹೊರಗಡೆಯಿಂದ ಕೊಂಡ್ಕೊಂಡ್ರಿ? ಸಣ್ಣಪ್ಪ ದೊಡ್ಡಪ್ಪರವ ಅಡಿಕೆ ತಗೊಂಡು ತಳೀಯವಾಗಿ ತಗೊಂಡು ಹಾಕಿದ್ರೆ ಈಗ ಚೆನ್ನಾಗ್ ಬರ್ತತಿ ಅಂತ ನಾವು ರೆಡದಾಗ ಕೇಳ್ಕೊಂಡಿದ್ವಿ. ಈಗ ತಮಿಳ್ನಾಡು ಅಮೆರಿಕದಿಂದ ಆಕಳ ತಂದ್ರೆ ಅವ್ ಅಲ್ಲಿಂದ ಈ ಹವಾಗುಣಕ್ಕೆ ಒಂದದು ಭಾರಿ ಕಷ್ಟ. ಹಂಗೆ ಬೇರೆ ರಾಜ್ಯದಿಂದ ಅಡಿಕೆ ಸಸಿ ತಂದ್ರೆ, ಬೇರೆ ಜಿಲ್ಲೆಗಳಿಂದ ತಂದ್ರೆ ಅವು ಈ ವಾತಾವರಣಕ್ಕೆ ಕೂಡಲ್ಲ ಅನ್ನೋದೊಂದು ನಮಗೆ ಯಾರೋ ಹೇಳಿದ್ದು ಪ್ರಸಾರದಲ್ಲಿ ಕೇಳಿಸ್ಕೊಂಡಿದ್ವಿ. ಹಂಗಾಗಿ ನಾವೇ ಗೋಟ್ ತಗೊಂಡು ನಮ್ಮೂರವೇ ಜವಾರಿ ಸಸಿಗಳನ್ನೇ ನೆಟ್ಟದವಿ. ತಡವಾಗಿ ಬರ್ತವೆ, ದೀರ್ಘವಾಗಿ ಬದುಕ್ತವೆ. ಈಗ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತ ಎಷ್ಟು ಕೊಟ್ಟಿದ್ರೆ? 9 ಅಡಿ 9 ಅಡಿ. ನಾವು ಟ್ಯಾಕ್ಟರಿ ಓಡಾಡಕ್ಕೆ ಅದನ್ನ ಒಂದ್ ಸಾಲ 13 ಅಡಿ ಮಾಡ್ಕೊಂಡ್ ಅದು ಉದ್ದ ಇರೋದ್ರಿಂದ ಅವಲ ಕೊರೆ ಸಾಲ ಮಾಡಿದ್ರೆ ಕೆತ್ತದು ಹೊಲ ಹೊಡೆಯೋದು ತುಂಬಾ ಕಷ್ಟ ಆಗತಿ. ಒಂದ್ ಸಾಲ 13 ಅಡಿ ಬಿಟ್ಕೊಂಡು ನಿನ್ ಉಳ್ದವಲ್ಲ ಸಾಲಿಂದ ಸಾಲಿ 9 ಅಡಿ, ಹಿಂಗು ಸಾಲಿ 9 ಅಡಿ. ಇತ್ತೀಚೆಗೆಲ್ಲ ರೈತರು 7, 8, 6, 7, 8, 9 ಈ ತರ ಎಲ್ಲ ಮಾಡ್ತಾರೆ. ಯಾವ್ದು ಅಂತರ ಒಳ್ಳೇದಂತ ಅಡಿಕೆಗೆ? 9 ಚೆನ್ನಾಗೆ ತತ್ರ ಇದ್ರೆ ಅದಕ್ಕೆ ಬಂದ್ ರೋಗ ಇದಕ್ಕೆ ಟಚ್ ಆತು ಅಂದ್ರೆ ಆ ಹುಳ ಇಲ್ಲಿ ಜಂಪ್ ಮಾಡ್ತದೆ. ಹಂಗಾಗಿ ಸ್ವಲ್ಪ ದೂರ ಇದ್ರೆ ಚೆನ್ನಾಗೆ. ಈಗ ನೆಕ್ಸ್ಟ್ ಪರ್ಯಾಯ ಬೆಳೆ ಕಾಳು ಮೆಣಸಾಗ್ಲಿ ಕಾಫಿ ಆಗ್ಲಿ ಇನ್ನೊಂದು ಬೆಳೆ ಬೆಳೆಯಕ್ಕೆ ಅನುಕೂಲ ಆಗತ್ತೆ. ಸ್ವಲ್ಪ ದೂರ ದೂರ ಹತ್ತತ್ತ ಇತ್ತು ಅಂದ್ರೆ ಆಕ್ಸಿಜನ್ ಆಗ್ಲಿ ಸೂರ್ಯನ ಕಿರಣ ಬೆಳೆದಿಲ್ಲದ್ರೆ ಯಾವ ಬೆಳೆನೂ ಬರಲ್ಲ. ಈಗ ಅಡಿಕೆ ಹಾಕಿದ ಪ್ರಾರಂಭ ವರ್ಷದಲ್ಲಿ 1 ವರ್ಷ 2 ವರ್ಷದಲ್ಲಿ ಸಾಕಷ್ಟು ಅಂತರ ಬೆಳೆಗಳು ಬೆಳೀತಾರೆ ರೈತರು. ಪಪ್ಪಾಯ ಬೆಳೀತಾರೆ, ಬಾಳೆ ಬೆಳೀತಾರೆ, ಇನ್ನು ಬೇರೆ ಬೇರೆ ತರಕಾರಿ ಆತರ ಎಲ್ಲ ಬೆಳೀತಾರೆ. ನೀವೇನಾದ್ರೂ ಪ್ರಾರಂಭದಲ್ಲಿ ಬೆಳೆದ್ರೆ? ಪ್ರಾರಂಭದಲ್ಲಿ 1/2 ಎಕರೆ ಬಾಳೆ ಹಾಕಿದ್ವಿ. ಅದು ನೀರಾವರಿ ಏರಿಯಾದಿಂದ ಶೀತ ಆತು, ಅದಕ್ಕೆ ಅದನ್ನ ಬಾಳೆ ಸ್ವಲ್ಪ ಮಟ್ಟಿಗೆ ತಗೊಂಡ್ವಿ. ನಾವು ಹಾಕಿದ ಖರ್ಚಿಗೆ ಬಂತು ಅದು ಮೇಂಟೈನ್. ಇನ್ನು ಉಳಿದ ಭಾಗದ್ದು ಒಂದ್ ಬೆಳೆ ಪೂರ್ತಿ ರಾಗಿ ಬೆಳೆದ್ವಿ. ರಾಗಿನೂ ನಮಗೆ 4 ವರ್ಷ ಆಗೋಷ್ಟು ರಾಗಿ ಬೆಳ್ಕೊಂಡ್ವಿ. ಇನ್ನೂ ಅದಾವ ಇನ್ನೊಂದು 1/2 ಚೀಲ. ಆ ರಾಗಿ ಈಗ ಖಾಲಿ ಆದವು. ಬೆಳೆ ರಾಗಿ ಆದ್ಮೇಲೆ ಒಂದ್ ಬೆಳೆ ಅಲಸಂದಿ ಹಾಕಿದ್ವಿ, ಒಂದ್ ಬೆಳೆ ಸೋಯಾಬೀನ್ ಹಾಕಿದ್ವಿ, ಮತ್ತೆ ಒಂದ್ ಬೆಳೆ ಡಯನ್ಸ ಹಾಕಿದ್ವಿ, ಆಮೇಲೆ ಸೆಣಬು ಹಾಕಿ. ಸೆಣಬು ಹಾಕಿರೋದ್ರಿಂದ ಹಸಿರೆಲೆ ಗೊಬ್ಬರ 1 ಎಕರೆಗೆ 1 20 ಟನ್ ಕಾಂಪೋಸ್ಟ್ ತಯಾರಾಕತಿ ಹೊಲದಾಗ. ಅದು ಬುಡಕ್ ಹೋಗ್ಲಿಲ್ದ್ರು ಭೂಮಿ ಕಸುವಾಕತಿ. ಆಮೇಲೆ ನಮ್ದು ಭೂಮಿ ಪರೀಕ್ಷೆದಾಗ 0.95 ಸಾಯಿಲ್ ಕಾರ್ಬನ್ ಇದೆ. ನಮ್ಮ ಕಾರ್ಗಿಲ್ ಫ್ಯಾಕ್ಟರಿ ನಾವು ಸದಸ್ಯರಿರೋದ್ರಿಂದ ಅವ್ರು ಟೆಸ್ಟ್ ಮಾಡಿಸಿ ಅವ್ರೊಂದು ನಮಗೆ ಪ್ರೈಸ್ ಕೊಟ್ರು, ಭೂಮಿ ನಿಮಿತ್ ಚೆನ್ನಾಗಿದೆ ಅಂತ. ಈ ತರ ಭೂಮಿ ಫಲವತ್ತತೆ ಮಾಡ್ಕೋಬೇಕಂದ್ರೆ ರೈತರು ಆ ತರ ಕ್ರಮಗಳು ಅನುಸರಿಸ್ಬೇಕಂತೀರ? ಅದೇ, ಹಸಿರೆಲೆ ಗೊಬ್ಬರ ಹಾಕ್ಬೇಕು, ಪರ್ಯಾಯ ಬೆಳೆಗಳು ಹಾಕ್ಬೇಕು, ಕಟ್ಟಿಗೆ ಗೊಬ್ಬರನು ಕಡಿಬೇಕು, ಎರೆಗೊಬ್ಬರ ಹಾಕ್ಬೇಕು, ಆಮೇಲೆ ಕಾಸಿಟಿ ಕಾಂಪೋಸ್ಟ್ ಹಾಕಿದ್ರೆ ಚೆನ್ನಾಗಿ. ನಾವು ರಸಗೊಬ್ಬರಕ್ಕಿಂತ ಈ ಕೊಟ್ಟಿಗೆ ಗೊಬ್ಬರ, ಈ ಹಸಿರೆಲೆ ಗೊಬ್ಬರ ಅದು ಎಷ್ಟು ಹಾಕಿದ್ರು ಬೇಕು ಅಂತ. ಅದೇ ರಾಸಾಯನಿಕ ಗೊಬ್ಬರ ಆದ್ರೆ 250-300 ಗ್ರಾಮ್ ಒಂದ್ ಗಿಡಕ್ಕಷ್ಟೇ, ಅದಕ್ಕೆ ಹೆಚ್ಚಿಗೆ ಹಾಕಬಾರದು. ಈಗ ಅಡಿಕೆಗೆಲ್ಲ ನೀರು ನಿರ್ವಹಣೆ ಡ್ರಿಪ್ ಮಾಡ್ಕೊಂಡ್ರೆ ಆಯ್ ನೀರು ಕೊಡ್ತಾ ಇದ್ರು? ಎಲ್ಲ ಡ್ರಿಪ್ನೇನು. ನಾವು ಆಯ್ ನೀರು ಬಿಟ್ರೆ ಕೊಳೆ ರೋಗ ಬರ್ತತಿ, ಆಮೇಲೆ ಬೇರು ಕೊಳೆ ರೋಗ ಬರ್ತಾವು, ಭಾರಿ ಕಷ್ಟ. ಆಮೇಲೆ ಹೊಲ ಹಗಲೆಲ್ಲ ಹೊಲ ಹೊಡಿಬೇಕಾಕತಿ ನೀರ್ ಹಾಸಿದ್ರೆ. ಬರೀತಿ ಕಳೆ ಕಸ ಹುಲ್ಲು ಬೆಳಿತು. ನಾವು ಬೆಳೆದದ್ದು ಕಳೆ ಕಸನೆ 90% ತಿಂದು ಬಿಡ್ತತಿ. ಪದೇ ಪದೇ ಹೊಲ ಹೊಡೆಯೋದ್ರಿಂದ ಸರ್ರೆ ಹೇಳ್ತಾರೆ ತೋಟಗಾರಿಕೆಯಲ್ಲೂ ಬೇರ್ ಕಟ್ಟಕವೇ ಹೊಡಿಬೇಡ್ರಿ ಅಂತ. ಫಾರ್ಮ್ ಟಿವಿಗೆ ವೆಂಕಟರಮಣ ಹೆಗಡೆ ಅವರು ಪ್ರತಿ ಸಲ ದಿನ ಬರೀ ಸಾಯಂಕಾಲ 6 ಗಂಟೆಯಿಂದ 9 ಗಂಟೆ ತನಕ ಬರೀ ಅದೇ ಹೇಳ್ತಾರ. ಅವ್ರು ಹೊಲ ಹೊಡಿಬೇಡ್ರಿ, ಉಳುಮೆ ಮಾಡಬೇಡ್ರಿ, ಭಾರವಾದ ಲೋಡ್ಗಳು ತುಳಿದಷ್ಟು ಭೂಮಿ ಗಟ್ಟಿ ಆಗ್ಬಿಡ್ತದೆ. ನೀವ್ ಹಂಗ ತೋಟದಲ್ಲಿ ಏನ್ ಉಳುಮೆ ಮಾಡ್ತಾ ಇಲ್ಲ? ಕಡಿಮೆ, ವರ್ಷಕ್ ಒಂದೇ ಸಲ ಹೊಡಿತಾವ ನಾವು. ಸುಮ್ಮನೆ ಮಲ್ಚಾರ್ ಅದೇ ಸೆಣಬನ್ ಮುರಿಯಾಕ ಅಷ್ಟೇ ಮಾಡ್ತೇವೆ. ಭೂಮಿ ನೀರ್ ಎಷ್ಟ್ ಬೇಕಾ ಗಿಡಕ್ಕೆ ಅಷ್ಟೇ ಕೊಟ್ಟ ಹಂಗ ಬಂದ್ ಮಾಡೋದ್ರಿಂದ ಕಳೆನೆ ಬೆಳೆಯಲ್ಲ. ಈಗ ಅಡಿಕೆಗೆಲ್ಲ ಮೇಲ್ ಗೊಬ್ಬರ ಕೊಡ್ತಾರ ವರ್ಷಕ್ಕೊಂದ್ಸರಿ 2 ಸರಿ ಅಲ್ಲ, ನೀವೇನಾದ್ರೂ ಮೇಲ್ ಗೊಬ್ಬರ ಕೊಡ್ತೀರಾ? ಹೌದು, ಕೊಟ್ಟದ್ದಲ್ಲಿ 1 ವರ್ಷ 4 ವರ್ಷ ತನಕ. ಈ ಸಲ ಅವರು ಸರ್ ಹೇಳಿದ್ಮೇಲೆ ಕೊಟ್ಟದಾಗ 250 ಗ್ರಾಮ್ 94 ಕೊಟ್ಟದ. ಆಮೇಲೆ ಕ್ಯಾಲ್ಸಿಯಂ ಕೊಟ್ಟದಾಗ ಒಂದು ಗಿಡಕ್ಕೆ 50 ಗ್ರಾಮ್ ಅವ್ರ ಪನ್ನಿ ಪರೀಕ್ಷೆ ಕ್ಯಾಲ್ಸಿಯಂ ಬೇಕು ಅಂದ್ರೆ ಅದಕ್ಕೆ ಕೊಟ್ಟದ. ಈಗ ಅಡಿಕೆ ನಾಟಿ ಮಾಡಿದ್ಮೇಲೆ ಅವಕ್ಕೆಲ್ಲ ಸಾಕಷ್ಟು ಕೀಟ ರೋಗಗಳು ಬಾಧೆ ಕಂಡು ಬರುತ್ತೆ ಪ್ರಾರಂಭದಲ್ಲಿ. ನಿಮ್ಮ ತೋಟದಲ್ಲಿ ಏನಾದ್ರೂ ಕೀಟ ರೋಗಗಳು ಬಾಧೆ ಕಂಡು ಬಂತ? ಇಲ್ಲ, ಒಂದ್ ಗಿಡಕ್ಕೇನ ಬಂದಿತ್ತು, ಅದನ್ನ ಕಂಟ್ರೋಲ್ ಮಾಡಿದೇವೆ. ಒಂದ 2 ಗಿಡಕ್ಕೆ ಬರ್ತಾವ ಬಂದದ್ದು. ಎಲ್ಲ ಹಂಗೆ ಒಣಗಿದಂಗ ಆಗುತ್ತೆ, ಸುಟ್ಟಂಗ ಆಗಿಲ್ಲ, ಆ ತರ ಏನಾಗಿಲ್ಲ ಸರ್. ನಾವು ಅದು ರಾಸಾಯನಿಕ ಗೊಬ್ಬರ ಜಾಸ್ತಿ ಹಾಕಿಲ್ಲ, ಹಂಗಾಗಿ ಬಂದಲ್ಲ. ಈ ಸಲ ಹಾಕಿದವಿ, ಮೊನ್ನೆ ಬೇವಿನ ಎಣ್ಣೆ ಇದನ್ನ ಹಿಂಗು ಹೊಡೆದ್ವಿ. ನಾಟಿ ಮಾಡಿದ್ಮೇಲೆ ಅಡಿಕೆ ಫಸಲಿ ಬರ್ಬೇಕಂದ್ರೆ ಎಷ್ಟು ವರ್ಷ ಅವಧಿ ಬೇಕಾಗುತ್ತೆ? 5-6 ವರ್ಷ 7 ವರ್ಷ ತನಕನೂ ಬೇಕು. ಯಥೇಚ್ಛ ಗೊಬ್ಬರ ಹಾಕ್ಬಿಟ್ರೆ 3 ವರ್ಷಕ್ಕೆ ಬಂದ್ಬಿಡ್ತಾವ. ಅದು ಮರ ಬಾಳಿಕೆ ಬರಲ್ಲ. ಮುಂದಿನ ಪೀಳಿಗೆಗೆ 1/2 ವಯಸ್ಸಿಗೆ ಸೂರ್ ಗಾಳಿ ಬಿಸಿರಲ್ಲ ಅಡ್ಡ ಅನ್ಬಿಡ್ತಾವ್. ನಮ್ಮೂರಾಗ ಹಂಗೂ ಬೆಳದ್ದಾರೆ, ಮೂರು ವರ್ಷಕ್ಕೆ ಲಕ್ಷ ಗಟ್ಲೆ ಕೇಣಿ ಕೊಟ್ಟಾರ. ಹಂಗ್ ಬೆಳೆದ್ರೆ ದೀರ್ಘ ಬಾಳಿಕೆ ಬರಲ್ ಸಾವು. ಆದಷ್ಟು ನಾವು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡ್ಬಿಟ್ಟು ಸಾವಯವ ಗೊಬ್ಬರದಲ್ಲೇ ಬೆಳಿಬೇಕು. ಅನುಭವಸ್ಥ ರೈತರು ಏನಂದ್ರೆ ಕಿರುಗಣ್ಣಿಗೆ ಬೆಳೆಸಬೇಕು ಅಂತೆಲ್ಲ. ಮತ್ತೆ ನೀರು ಕಡಿಮೆ ಕೊಟ್ರೆ ಡ್ರಿಪ್ ಕೊಟ್ರೆ ಕಿರುಗಣ್ಣಿ ಬೆಳಿತೈತಿ, ನಿಧಾನಕ್ಕೆ ಬೆಳೆಯಬಾರ್ದು, ಸಮೃದ್ಧವಾಗಿ ಬೆಳಿತಾವ. ಬೆಳಿತಾವ ಅಲ್ಪ ಬೆಳೆ ಆದ್ರೂ ಕಡಿಮೆ ಉತ್ಪನ್ನ ಬಂದ್ರೂ ಪರವಾಗಿಲ್ಲ, ಗಿಡ ಬಾಳಿಕೆ ಬರ್ತದೆ. ಜಾಸ್ತಿ ರಾಸಾಯನಿಕ ಗೊಬ್ಬರ ಹಾಕ್ಬಿಟ್ರೆ ಹೋಗ್ಬಿಡ್ತದೆ. ತಿಪ್ಪಿ ಗೊಬ್ಬರ ಎಷ್ಟು ಹಾಕಿದ್ರು ಬೇಡ ಅನ್ನಲ್ಲ, ಬರ್ತದೆ. ಈ ಅಡಿಕೆ ಒಳಗಡೆ ಅಂತರ ಬೆಳೆಗಳು ಬೆಳಿಬೇಕು, ಕಾಳುಮೆಣಸು ಈ ತರ ಸಾಂಬಾರ್ ಪದಾರ್ಥಗಳು ಬೆಳಿಬೇಕು ಅಂತ ಹೇಳಿದ್ರಿ, ಯಾಕೆ ಬೆಳಿಬೇಕು ಅಂತ ಆಸಕ್ತಿ ಬಂತು? ಅದೇ ಈ ಮುಂದೆ ಅಡಿಕೆ ರೇಟು, ಎಲ್ಲರೂ ಅಡಿಕೆ ಹಾಕಿದಾರೆ. ನಮ್ಮೂರ 90% ಅಡಿಕೆ ಐತಿ, ಬರೀ 10% ಮಾತ್ರ ನಾಟಿ ಐತಿ. ಅದಕ್ಕೋಸ್ಕರ ತೆಂಗಿನ ಮರ ಕಡಿದು ಅಡಿಕೆ ಹಾಕಿರೋದು. ನಮ್ಮ ಪಕ್ಕದ ಒಂದ್ ಇಬ್ರು ಮೂವರು ಫಸ್ಟ್ ಕ್ಲಾಸ್ ಕಾಯಿ ಬಿಡ ಮರನೇ ಕಡ್ದು ಹೋಗಿದ್ರು, ರೇಟ್ ಇಲ್ಲ ಅಂತ ಕಡ್ದು ಹೋಗಿದ್ ಈಗ ಅಡಿಕೆ ಹಾಕಿದಾರೆ. ಈಗೆಲ್ಲ ತೆಂಗಿಗೆ ಒಳ್ಳೆ ಬೆಲೆ ಇದೆ. ಈಗ ತೆಂಗಿಗೆ ಬಾರ ಬೇರೆ ಐತಿ, ತೆಂಗು ಬೆಳೆನೇ ಇಲ್ಲ. ಅತಿವೃಷ್ಟಿ ಅನಾವೃಷ್ಟಿಯಾಗಿ ಈ ಮರದಾಗ ನಮ್ಮವೇ ಒಂದ್ ಮರಕ್ಕೆ 10 ಕಾಯಿ 5 ಕಾಯಿ ಅದಾವ. ತೆಂಗಿನಕಾಯಿ ಬಹಳ ಇಳುವರಿ ಕಮ್ಮಿ ಆಗಿರೋದ್ರಿಂದ ರೇಟ್ ಆಗಿ ತಮಿಳ್ನಾಡಿಗೂ ಅನಾಡಿ ಮಳೆ ಬಂದ್ಬಿಡ್ತು ಅತಿವೃಷ್ಟಿಯಾಗಿ. ಅಲ್ಲಿಂದ ಕಾಯಿ ಬಂದ ನಮ್ಮ ಇಲ್ಲಿ ಕರ್ನಾಟಕದ ಕಾಯಿ ಎತ್ತೋಗ್ಯದ. ಈಗ ಸಾಂಬಾರ ಬೆಳೆಗಳಂದ್ರೆ ಏನೇನ್ ಬೆಳೆಗಳು ಬೆಳಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದೆ? ಸಾಂಬಾರ ಬೆಳೆ ಅಂದ್ರೆ ಕಾಳುಮೆಣಸು ಮತ್ತೆ ಕಾಫಿ ಬೆಳೆಯನ ಅಂತ ಮಾಡಿದೀವಿ. ಇದು ಹಳೆ ತೋಟಕ್ಕೆ 1.5 ಎಕರೆ ಕಾಫಿ ಹಾಕ್ತೇನೆ, ಕಾಳುಮೆಣಸು ಹಾಕ್ತೇನೆ 2 ಎಕರೆ. ಈ ಕಾಳುಮೆಣಸು ಕಾಫಿ ಬೆಳೆಯಲಿಕ್ಕೆಲ್ಲ ನಿಮ್ದು ವಾತಾವರಣ ಚೆನ್ನಾಗಿದೆ? ಚೆನ್ನಾಗೈತಿ. ನಮ್ಮೂರಾಗೆಲ್ಲ ತುಂಬಾ ಜನ ಮಂಜನಾಯಕ ಅವರು ಬೆಳೆದು ನಮ್ಮ ದಾವಣಗೆರೆ ಜಿಲ್ಲೆ ಒಂದನೇ ಪ್ರಶಸ್ತಿ ತಗೊಂಡಾರ. ಕತ್ಲಗೆರೆ ಫಾರ್ಮ್ನರು ಕೊಟ್ಟಾರ, ದಾವಣಗೆರೆಯವರು ಕೊಟ್ಟಾರ. ಏನ್ ಬೆಳೆದಿದ್ದಾರೆ ಅವರು? ಕಾಳುಮೆಣಸು ಬೆಳೆದ್ದಾರೆ 5 ಎಕರೆ. ಯಾರ್ಯಾರು ಬೆಳೆದು ಅಷ್ಟು ಚೆನ್ನಾಗಿ ಬೆಳೆದ್ದಾರೆ ಅವರು. ಕಾಳುಮೆಣಸು ಬೆಳೆ ತುಂಬಾ ಸೂಕ್ಷ್ಮವಾದ ಬೆಳೆ, ಸೂಕ್ಷ್ಮವಾಗಿ ನಿರ್ವಹಣೆ ಮಾಡಬೇಕು ಇಲ್ಲಾಂದ್ರೆ ಬಹಳ ಕಷ್ಟ ಅಂತ ಹೇಳ್ತಾರೆ. ಅದೇ ಅದು ರಾಸಾಯನಿಕ ಗೊಬ್ಬರ ಜಾಸ್ತಿ ಹಾಕಬಾರ್ದು, ನೀರು ನಿಲ್ಲಬಾರ್ದು, ಯಾವುದೇ ಕಾರಣಕ್ಕೂ ಹಾಯಿ ನೀರು ಬಿಡಬಾರ್ದು. ಅದಕ್ಕೆ ಡ್ರಿಪ್ ಮುಖಾಂತರನೇ ಹೋಗಬೇಕು, ಇಲ್ಲಿ ತುಂತುರು ನೀರೇ ಬರಬೇಕು. ಅದಕ್ಕೆ ನಾವೀಗ ಸಾಲ್ ಬಿಟ್ಟು ಸಾಲ್ ಟ್ರಂಚ್ ಹೊಡಿಲೇಬೇಕು. ಸ್ವಲ್ಪ ಮಳೆ ಬಂದ್ರೂ ಅದು ಶೀತ ಆಗಿಬಿಡ್ತೈತಿ. ನಮ್ಮ ತಲೆ ಮೇಲೆ ಚಾನಲ್ ಇರೋದ್ರಿಂದ ಭದ್ರಾ ಚಾನಲ್ ಶೀತ ಆಗಿಬಿಡ್ತೈತಿ ಆಟೋಮೆಟಿಕ್. ಆಮೇಲೆ ಆ ಚಾನಲ್ ಇಲ್ಲದ್ರೂ ಈ ಮೊನ್ನೆ ಬಂತಲ್ಲ ಆ ತರ ಮಳೆ ಬಂದ್ಬಿಟ್ರೆ ಈ ಮಸಾಲೆ ಬೆಳೆಗಳು ಹಾಳಾಗ್ಬಿಡ್ತು. ಅದಕ್ಕೆ ನೀರು ನಿರ್ವಹಣೆ ಟ್ರಂಚ್ ಹೊಡಿಲೇಬೇಕು. ಕಾಳುಮೆಣಸು ಎಲ್ಲ ಬೆಳೆ ಇಟ್ಟಿದ್ರೆ ಮುಂದೆ ಇಡಬೇಕು ಅನ್ನೋ ಉದ್ದೇಶ ಮಾಡ್ತೇವೆ. ನೆಕ್ಸ್ಟ್ ಈಗ ಬೇಸಿಗೆ ಕಳ್ಕೊಂಡ್ ಕೂಡಲೇ ಮುಂಗಾರಿಗೆ ಹಾಕ್ತವೆ. ಸಸಿಗಳೆಲ್ಲ ನಿಮ್ ಕಡೆ ಸಿಗ್ತಾವ? ಇಲ್ಲ, ಕೊಂಡ್ಕೊಂಡ್ ಬರ್ತೇವೆ. ಮತ್ತೆ ಈ ಕಾಫಿ ಬೆಳಿಬೇಕು ಅಂತಂದ್ರೆ ನಿಮ್ಮ ವಾತಾವರಣದಲ್ಲಿ ಕಾಫಿ ಚೆನ್ನಾಗಿ ಬರುತ್ತಾ? ಆಗ್ತದೆ ಅಂತರ್ಸ ಕೊಂಡಜ್ಜಿ ನಮ್ಮ ತಾಲೂಕಲ್ಲ, ಅಲ್ಲಿ ಬೆಳೆದ್ದಾರೆ, ನೋಡ್ಕೊಂಡ್ ಬಂದಾರ ನನ್ನ ಮಗ ಅವರೆಲ್ಲ ಹೋಗಿ ಬೆಳಿಬೇಕು. ನಮ್ಮೂರಾಗ ಬಹಳ ಜನ ಈಗ ಏಲಕ್ಕಿ ಹಾಕಿದ್ದಾರೆ. 3 ಏಲಕ್ಕಿ ಹಾಕಿದಾರೆ ಅಂದ್ರೆ ಏಲಕ್ಕಿಗಿಂತ ಬೆಟರ್ ಅಲ್ಲ. ನೀವೇನು ಏಲಕ್ಕಿ ಅದನ್ನೆಲ್ಲ ಬೆಳಿಬೇಕಂತ ಏನಲ್ಲ? ಏಲಕ್ಕಿ ಪಕ್ಕದಾಗ ಯಾರ ಹಾಕಿದ್ರೆ ಹಾಕ್ತವಿ, ನಮ್ದು ಹಾಕಿಲ್ಲ, ಬೇಡ. ಅದು ಕಷ್ಟ, ಅದಕ್ಕೆ ಕೃತಕ ನಿರ್ಮಾಣ ಮಾಡಬೇಕು. 40 ಡಿಗ್ರಿ ಮೇಲೆ ಐತಿ ನಮ್ಮ ದಾವಣಗೆರೆ ಜಿಲ್ಲೆ, ಹಂಗಾಗಿ ಏಲಕ್ಕಿ ಸ್ವಲ್ಪ ಕಷ್ಟನೇ, ನಿರ್ವಹಣೆ ಕಷ್ಟ ಆಗುತ್ತೆ ಅಂತ. ಕಷ್ಟ ಆಗುತ್ತೆ, ಆತರ ಮಾಡಬಹುದು ನಿರ್ಮಾಣೆ. ದುಡ್ಡು ಬಹಳ ಖರ್ಚು, ಹಸಿರು ಪಾಲಿಥಿನ್ ಇದನ್ನ ಹಾಕಿ ಮಾಡಬಹುದು, ಸ್ವಲ್ಪ ಮಾಡಬಹುದು. ಮಾಡಿದ್ರೆ ಒಂದ್ 10 ಗುಂಟಿ 20 ಗುಂಟಿ ಮಾಡಬಹುದು. ಇನ್ನು ಈ ಸಾಂಬಾರ್ ಬೆಳೆಗಳಲ್ಲಿ ಜಾಕಾಯಿ ಚಕ್ಕೆ ಇವನ್ನೆಲ್ಲ ಬೆಳಿತಾರೆ, ಅದನ್ನು ಲಾಭದಾಯಕ ಅಂತಾರೆ? ಹೌದೌದು, ಮಲೆಬೆನ್ನರಲ್ಲೆಲ್ಲ ಬೆಳೆದ್ದಾರೆ ಸರ್. ನಮ್ದು ಸ್ವಲ್ಪ ಜಮೀನ್ ಇರೋದ್ರಿಂದ ಜಾಯಿಕಾಯಿಗೆ ಮರ ಜಾಗ ಬಹಳ ಬೇಕು ಸರ್, ಪ್ಲೇಸ್. ಹಂಗಾಗಿ ನಾವ್ ಅಲ್ಲಿ ಹಾಕಿಲ್ಲ. ನೋಡೋಣ, ಒಂದ್ 5 ಹಾಕಿ ತೆಂಗಿನ ತೋಟ. ಮತ್ತೆ ಮುಂದಿನ ಬೇರೆ ಏನೇನು ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ? ಅದೇ ಸರ್, ಈ ಅಡಿಕೆ ಒಳಗೆ ಪರ್ಯಾಯ ಬೆಳೆ ಮೆಣಸು, ಕಾಫಿ, ತೆಂಗುನು ಐತಿ. ಅಲ್ಲಿಗೆ 4 ಬೆಳೆ ಅದು ಸಾಕು. ತೆಂಗು ಎಷ್ಟಿದೆ? ತೆಂಗು 1.5 ಎಕರೆ ಐತಿ, 75 ಮರದ. ಫಸಲು ಬರ್ತಾ ಇದೆ? ಫಸಲು ಫಸಲು ಆರಾಮ್ ಫಸಲು ಬರ್ತದೆ. ನೀವು ನಾಟಿ ಮಾಡಿದ್ರೆ ನಿಮ್ ತಂದೆ ನಾಟಿ ಮಾಡಿದ್ರೆ? ನಮ್ಮ ಅಣ್ಣರು ಮಾಡಿದ್ರು ಸರ್. ತೆಂಗಿನ ಏನು ಕಾಯಿ ಮಾರಾಟ ಮಾಡ್ತೀರ, ಎಳ್ನೀರ್ ಮಾರಾಟ ಮಾಡ್ತಾರ, ಅಥವಾ ಕೊಬ್ಬರಿ ಮಾಡಿ ಮಾರಾಟ ಮಾಡ್ತೀರ? ಸ್ವಲ್ಪ ದಿವಸ ಎಳ್ನೀರ್ ಮಾರಾಟ ಮಾಡಿದ್ವಿ. ಅವು ಅಡಿಕೆ ಮರ ತೆಂಗಿನ ಮರ ಮ್ಯಾಕ್ ಹೋಗಕ್ ಹಚ್ಚಿಬಿಟ್ಟು ಎರಡು ಲೆವೆಲ್ ಅದಾವೆ ಎಂದು ಎಳ್ನೀರ್ ಮಾರಾಟ ನಿಲ್ಸಿದ್ವಿ. ತೆಂಗಿನಕಾಯಿಗಿಂತ ಎಳ್ನೀರೇ ಲಾಭದಾಯಕ, ಆದ್ರೆ ಮರ ಎಳ್ನೀರ್ ಕೊಟ್ಟಿಗೆ ತೆಂಗಿನ ಅಡಿಕೆ ಮರಕ್ಕಿಂತ ಮ್ಯಾಕ್ ಹೋಗ್ಬಿಡ್ತದೆ. ಅವಾಗ ಈ ಅಡಿಕೆ ಮರ ಕಷ್ಟ ಆಕತಿ ಬಿಸಿಲಿನ ಬೆಳಕು. ಹಂಗಾಗಿ ಅದ್ ನಿಲ್ಸಿದ್ವಿ. ಈಗ ಒಣಕಾಯಿ ಎಲ್ಲ ಹಂಗ ದಾಸ್ತಾನ್ ಹಾಕ್ಯಂತವಿ, ಅದ್ರ ಸ್ವಲ್ಪ ವಜ್ಜೀರ ಕಾಯಿ ಕೊಡ್ತವೆ. ಈ ವರ್ಷನೇ ಹಂಗ ಸ್ಟಾಕ್ ಮಾಡ್ಕೊಂಡವಿ. ಪ್ರತಿ ವರ್ಷ ಹಂಗ ಸುಮ್ ಕೊಟ್ಟು ಬಿಡ್ತಿದ್ವಿ. ಕಾಯಿ ತೂಕ ಈ 38-40 ಕೊಡ್ತಿದ್ವಿ. 50 ರೂಪಾಯಿ ಕೆಜಿಗೆ ಐತಿ, ಕಾಯಿ ಇಲ್ಲ. ಅಂದ್ರೆ ಕೆಜಿ ಗಟ್ಲೆ ಮಾರಾಟ ಮಾಡೋದು? ನಾವ್ ಯಾವಾಗ್ಲೂ ಕೆಜಿ ಗಟ್ಲೆ ಮಾರೋದು. ನಮ್ಮ 900 ಗ್ರಾಮ್ ಬರ್ತಾವ. ಈ ಕೆಲವರೆಲ್ಲ 1,000-100 ಅಂತ ಕೊಡ್ತಾರೆ, ಆತರ ಹೆಂಗ್ ಕೊಡಲ್ಲ? ಆತರ ನಮ್ ಕಡೆ ಕಡಿಮೆ ಮಾಡಿದ್ದಾರೆ. ಒಂದ್ ಕೆಜಿಗೆ ಅಂತ ಎಷ್ಟು ಕಾಯಿ ಇರ್ತವೆ? ಒಂದ್ ಕೆಜಿಗೆ ಅದೇ 900 ಗ್ರಾಮ್ 800 ಗ್ರಾಮು ಬರ್ತಾವ ಬೇಸಿಗೆಗೆ. ನಮ್ಮ ಕಾಯಿ ಸುಮಾರು ಸರಾಸರಿ 600 ಮೇಲೆ ಬರೋದು ಜಾಸ್ತಿ ಕಾಯಿ. ತೀರ ಮತ್ತೆ ಏನು ಹೊಲ ಚಾಕರಿ ಮಾಡ್ಲಿಲ್ದ 500-400 ಗ್ರಾಮ್ ಬರ್ತದೆ. ಹೆಂಗಿದೆ ಒಂದ್ ಕೆಜಿಗೆ ಬೆಲೆ? ಒಂದ್ ಕೆಜಿ ಬೆಲೆ 50 ರೂಪಾಯಿ ಐತಿ ಇವಾಗ. 45-45 ರೂಪಾಯಿ ಒಂದ್ ಕಾಯಿ ಆತು. ನಾವ್ ಇಷ್ಟ ವರ್ಷ ಆದ್ರೂ ನಾವ್ ಎಂದು ಕಂಡದ್ದೇ ಇಲ್ಲ ಆ ರೇಟ್. ಅಷ್ಟು ರೇಟ್ ಐತಿ ಕಾಯಿ ಈಗ. ಯಾಕೆ ಇಷ್ಟೊಂದ್ ರೇಟ್ ಆಗ ಕಾರಣ ಏನಂತ? ಕಾರಣ ಏನಂದ್ರೆ ಅತಿವೃಷ್ಟಿ ಆತು, ಆಮೇಲೆ ಅನಾವೃಷ್ಟಿ ಆತು. ಜೂನ್ ಜುಲೈ ತನಕ ಮಳೆ ಬರ್ಲೇ ಅಲ್ಲ. ಅವಾಗ ಕರೆಂಟು ಬೇಗ ಕೊಡ್ಲಿಲ್ಲ, ಅಂತರ್ಜಲ ಡೌನ್ ಆಗ್ಬಿಡ್ತು, ಕಾಯಿ ಇಳುವರಿ ಕಮ್ಮಿ ಆತು. ಇವಳ್ಳು ಹೊಸ ಉದ್ರಿಬಿಟ್ಟು. ವರ್ಷದಲ್ಲಿ ಎಷ್ಟು ಕಾಯಿ ಸಿಗುತ್ತೆ ನಿಮ್ ತೋಟದಲ್ಲಿ? ತಿಂಗಳ 800 ಆದ್ರೆ 12x96. ವರ್ಷದಲ್ಲಿ ಎಷ್ಟ್ ಟೈಮ್ ಕಾಯಿ ಕೆಡುತ್ತೀರ? ಪ್ರತಿ ತಿಂಗಳ ಕೆಡುತ್ತವೆ. ವರ್ಷ ಪೂರ್ತಿ ಬಿಡ್ತಾ ಇರುತ್ತೆ? ಬಿಡ್ತಲೇ ಇರ್ತತಿ. ಈಗೊಂದ್ ಎರಡ್ ತಿಂಗಳು ಇಲ್ಲ ಸರ್, ಅತಿವೃಷ್ಟಿ ಆಗಿ ಎರಡ್ ತಿಂಗಳು ರಜೆ ಆಗಿದೆ, ಕಾಯ ಇಲ್ಲ. ಕೊಬ್ಬರಿ ಮಾಡಿ ಮಾರಾಟ ಮಾಡಿದ್ರೆ ಒಳ್ಳೆ ಲಾಭದಾಯಕ ಅಂತಾರೆ? ಹೌದು, ಕೊಬ್ಬರಿ ಮಾಡಿದ್ರೆ ಲಾಭದಾಯಕ. ಅದು ಸ್ಟೋರೇಜ್ ಬಹಳ ಚೆನ್ನಾಗಿ ಮಾಡ್ಬೇಕು, ಅಟ್ಟ ನಿರ್ಮಾಣ ಮಾಡ್ಬೇಕು, ತುಂಬು ಮೇಲಿರ್ಬೇಕು, ನೆಲ್ಮೇಲೆ ಹಾಕ್ಬಾರ್ದು ಕಾಯಿ, ಅಂತರ್ಕ ಇರ್ಬೇಕು, ಗಾಳಿ ಆಡ್ತಿರ್ಬೇಕು, ಇಲ್ಲಾಂದ್ರೆ ಅಷ್ಟು ಕೆಟ್ಟ ಬಿಡ್ತಾವ ಸರ್. ಎಲ್ಲ ಆದಷ್ಟು ಒಣಗಿರೋ ಕಾಯಿನೇ ಶೇಖರಣೆ ಶೇಖರಣೆ ಮಾಡ್ಬೇಕು. ಅರ್ಧ ಪ್ರಮಾಣಕ್ಕಿಂತ ನೀರ್ ಕಡಿಮೆ ಇರೋಂತ ಕಾಯಿ ಆದ್ರೆ ಓಕೆ, ಒಣಕೋಬೇಕತಿ. ಈಗ ಕಾಯಿಗೆ ಒಳ್ಳೆ ಬೆಲೆ ಇರೋದ್ರಿಂದ ಮುಂದೇನಾದ್ರೂ ತೆಂಗು ಬೆಳಿಬೇಕನ್ನ ಆಸಕ್ತಿ ಇದೆಯಾ? ಐತಿ, ಅದಾವಲ್ಲ, ಅವನ್ನೇ ಜೋಪಾನ ಮಾಡ್ತೇವೆ ಸರ್, ನಿರ್ವಹಣೆ ಮಾಡ್ತೇವೆ. ಅದು ತೆಂಗಿನಕಾಯಿ ಇಷ್ಟ ಪಡಲ್ಲ ಹಾಕಕ್ ಜನ, ಸಸಿ ಮಾಡಿ ಮಾರಾಟ ಮಾಡ್ತೇವೆ ತೆಂಗಿನಕಾಯಿ ಸಸಿನ. ಹೆಂಗ್ ಕೊಡ್ತಾರ ರೇಟು? ತೆಂಗಿನಕಾಯಿ ಸಸಿ 70-80 ಕೊಡ್ತೇವೆ. ಒಳ್ಳೆ ಮರ ಯಾವ ಜಾಸ್ತಿ ಕಾಯಿ ಬಿಡ್ತಾವಲ್ಲ ಅಂತ ಮರಗಳು ಸೆಲೆಕ್ಟ್ ಮಾಡಿ ಬೀಜ ಹಾಕ್ತವಿ, ಅವನ್ನೇ ಮಾರಾಟ. ಬಹಳ ಜನ ಹೋಯ್ತಾರ ಸರ್ ನಮ್ ಸಸಿ. ಇದು ಕುಕ್ಕವಾಡ, ಬೇತೂರವರು, ಕಕರಗೋಳದವರು, ಹಾವೇರಿ, ರಾಣೆಬೆನ್ನೂರಲ್ಲ ನಮ್ಮೂರಿಂದ ಒಯ್ದಾರ ಕಾಯಿ. ಅಂದ್ರೆ ಬೇಡಿಕೆ ಚೆನ್ನಾಗೈತೆ ಸಸಿ ಮರ. ನಮ್ಮ ಕಾಯಿ ಭಾರಿ ಕಾಯಿ ಬಿಡ್ತಾವ ಸರ್. ಅಂದ್ರೆ ನಾವು ಈ ತೆಂಗಿನಕಾಯಿ ಮಾರಾಟ ಮಾಡೋದಕ್ಕಿಂತ ಸಸಿ ಉತ್ಪಾದನೆ ಮಾಡಿ ಮಾರಾಟ ಮಾಡಿದ್ರೆ ಒಳ್ಳೆ ಲಾಭದಾಯಕ ಅಂತ? ಒಳ್ಳೆ ಲಾಭದಾಯಕ, ಬಹಳ ಜನ ಇಷ್ಟಪಡಲ್ಲ ಅದನ್ನ ಹಾಕಕ್ಕೆ. ಆಮೇಲೆ ಕಾಯಿ ಯಾಕೆ ಹಾಕಲ್ಲ ಅಂದ್ರೆ, ಒಂಬಾಳಿ ಕರಿ ಮೇಲೆ ಕಾಯಿ ಕೂತ್ಕೋಬೇಕು, ಅಂತ ಸಸಿಗಳನ್ನೇ ಸೆಲೆಕ್ಟ್ ಮಾಡಿ ಹಾಕ್ತೇವೆ ನಾವು. ನಮ್ಮ ಕಾಯಿ ಎಲ್ಲ ಅಂತವ್ಯ, ತುಂಬಾ ಜನ ನಮ್ಮೂರಾಗ ಮಟ್ಟಿ ಮೇಲೆ ಕುಂದ್ರದೇ ಇಲ್ಲ, ಕೆಳಕ್ ಕುಂತ ಬಿಡ್ತಾವ. ಅವ್ ಸೂರ್ ಗಾಳಿ ಬಿಸಿ ದಬ್ ದಬ್ ಬಿದ್ದ ಬಿಡ್ತಾವ, ಹಂಗಾಗಿ ಎದ್ರಿ ಬಿಡ್ತಾರ ಕಾಯಿ ಹಾಕಕ್ಕ. ಈ ಅಂತಾರಲ್ಲ, ಕಮ್ಮಿ ರೇಟಿ ಸಸಿ ಮಾರಿಬಿಡ್ತಾರ, 50-30-40 ರೂಪಾಯಿ ಕೊಟ್ರು ಅಂದ್ರೆ ನಮ್ ಕಾಯಿ ಸಸಿಗಳು ತಗೊಳಲ್ಲ. ಹಂಗಾಗಿ ನಾವು ಜಾಸ್ತಿ ಹೋಸಲ ಸಾಕಿದ್ವಿ, ನೀರುದ್ದಿಲ್ಲ, ಜನ ಒಯ್ಲೇ ಅಲ್ಲ, ನಮಗೂ ಅವನ್ನ ಮೇಂಟೈನ್ ಮಾಡೋದಾಗ್ಲಿಲ್ಲ, ಕೈ ಬಿಟ್ಬಿಟ್ವಿ. ಖರ್ಚಾಗ್ಲಂದ್ರೆ ಏನ್ ಮಾಡ್ತಾರ? ನಾವು ಪುಕ್ಷಟನೆ ಕೊಟ್ವಿ ಅಷ್ಟೋ ಜನಕ್ಕೆ, ಕೇಳ್ರಪ್ಪ ನಿಮ್ಮ ಸಾಯಿಗುಣಿಗೆ ಅಂದ್ವಿ. ಎಷ್ಟು ಕೊಡ್ತಾರ ಅಷ್ಟೇ ಇಸ್ಕೊಂಡ್ ತೆಂಗಿನಕಾಯಿನ ಬೆಲೆಗೆ ಮಾರಿದವು ಸಸಿ. ಒಂದ್ ಕಾಯಿನ ರೇಟ್ಗೆ ಕೇವಲ 30 ರೂಪಾಯಿಗೆ ನಮ್ಮ ಸೈನಿಕಕ್ಕೂ ಕೊಡದ ನನ್ನ ಕಾಯಿ. ಒಂದ್ 30 ಸಸಿ ಬೆಳೆಸಿ ಮಾರಾಟ ಮಾಡ್ಬೇಕಂದ್ರೆ ನೋವಾಗ್ಬಿಡ್ತೈತಿ. ಆಮೇಲೆ ಏನ್ ಮಾಡೋದು, ನಿರ್ವಹಣೆ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಅವು ಸಾಕಿ 2 ವರ್ಷದೊಳಗೆ ಖರ್ಚಾಗ್ಬಿಡ್ಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅವ್ನ ಹಾಕೋದು ಒಂದೇ, ಬಿಡೋದು ಒಂದೇ. ಮತ್ತೆ ಈ ಅಡಿಕೆ ತೆಂಗೆಲ್ಲ ಜೊತೆಗೆ ಬೆಳೀತಾ ಇದ್ರೆ ಹಂಗೆ ನೀವು? ನಳೆ ತೋಟ ಹಂಗೈತಿ ನಮ್ಮ ಅಣ್ಣಾರ್ ಮಾಡಿರೋದು. ಅಡಿಕೆ 30 ಅಡಿಗೆ ಒಂದ್ ತೆಂಗಿನ ಮರ ಅದಾವೆ, 10 ಅಡಿಗೆ ಒಂದ್ ಅಡಿಕೆ ಮರ ಹಾಕಿದ್ವು, ಚೆನ್ನಾಗದವು. ಈ ಕೆಲವು ರೈತರು ಅಡಿಕೆ ತೆಂಗ್ ಜೊತೆಗೆ ಬೆಳಿಲಿಕ್ಕೆ ಎದರ್ತಾರೆ, ಈ ಅಳಿಲ್ ಕಾಟ ತುಂಬಾ ಜಾಸ್ತಿ ಸರ್. ನಿಜ, ಅದು ಅಳಿಲ್ ಕಾಟಗೆ. ನಮ್ಮವು ಹಲಸಿನ ಮರ ಅದಾವೆ, ಆ ಹಣ್ಣು ಯಾರಿಗೂ ಮರಲ್ನವು, ಅವನೇ ಅಳಿಲಿಗೆ ಇಲಿಗೆ ಬಿಟ್ಬಿಡೋದು ತಿನ್ನಕ್ಕೆ. ಹಂಗ ಅವಕ್ಕೆ ನಾವು ಪೆರ್ಲ್ ಮರ ಹಾಕೋಣಂತ ಮಾಡಿದೇವೆ. ಈಗ ಅವಕ್ಕೆ ನಮ್ಮ ಸರ್ ಹೇಳ್ತಾರೆ, ಅವಕ್ಕೆ ತಿನ್ನಕ್ಕೆ ಏನಾರ ಅವಕ್ಕೂ ಬೇಕು. ಅಳಿಲು ಏನ್ ತಿಂತವೆ ಅಂದ್ರೆ ಹುಳ ತಿಂತಾವ, ಹುಳ ತಿಂತಾವ. ಹುಳ ಸಿಗ್ಲಿಲ್ದ ಮತ್ತೆ ಯಾಳಗಾಯಿ ಕಾಯಿ ಉದುರಿಸ್ತಾವ, ತೆಂಗಾ ಅಡಿಕೆ ಕಾಯಿ ಹಳ್ಳು ಉದುರಿಸ್ಬಿಡ್ತಾವ. ಅದಕ್ಕೆ ನಾವು ಅವಕ್ಕೆ ಒಂದ್ ಸ್ವಲ್ಪ ನಮ್ಮ ಅವು ನಮ್ಮ ಸಂಘ ಜೀವಿ ಇದ್ದಂಗೆ ಜನ ಅರ್ಥ ಮಾಡ್ಕೊನಲ್ಲ. ನಾವು ಬತ ಕಡಿಯುತ್ತಿದ್ವಲ್ಲ, ನಾವು ನಾಟಿ ಹಚ್ಚಿದಾಗ ನಮ್ಮ ಹಲಸಿನಣ್ಣ ಪ್ರತಿ ಒಂದ್ ದಿಂಡಿಗೆ 10 ಅಡಿಗೆ ಒಂದೊಂದು 10 ಅಡಿಗೆ ಹಣ್ಣು ಇಡ್ತಿದ್ದೆ ನಾನು. ನಮ್ಮ ಬತ ಕಡಿಯೋದ್ ಬಿಟ್ಟು ಹಣ್ಣು ತಿಂದು ಹೋಗ್ರಪ್ಪ ಅಂತ ಆ ತರ ಮಾಡ್ಬೇಕು. ಈಗಲೂ ಬೇಸಿಗೆಗೆ ತೆಂಗಿನ ಚಿಪ್ನಾಗೆ ನೀರು ತುಂಬಿಡ್ತವೆ ತೆಂಗಿನ ತೋಟದಾಗೆ, ಅವಕ್ಕೆ ಬೇಕಾಗಿರೋದು ನೀರು. ನೀರಿಲ್ಲ ಅಂದ್ರೆ ಇದನ್ ಮೇಲೆ ಹೋಗಿ ಎಳ್ನೀರ್ ಕುಡಿತಾವ, ಲ್ಯಾಟ್ರಲ್ ಕಟ್ ಮಾಡ್ಬಿಡ್ತಾವ. ನಿನ್ನೆ ಈಗಲೂ ಅಡಿಕೆ ತೋಟದಾಗೆ ಡಬ್ಬಿಗಳ ನೀರ್ ತುಂಬಿಟ್ಟು ಬಂದನಿ ಅಲ್ಲಾಡ್ದಂಗೆ, ಸ್ವಲ್ಪ ಮಣ್ಣರ್ಗ್ ಮಾಡಿ, ಇಲ್ಲಾಂದ್ರೆ ಲ್ಯಾಟ್ರಲ್ ಪೋಸ್ಟ್ ಕಟ್ ಆಗ್ಬಿಡ್ದು. ನೋಡ, ನಿನ್ನೆ ನೋಡಿ ಬಂದೆ, ಕಡ್ದಿಲ್ಲ, ನೀರ್ ಕುಡಿದು ಹೋಗೈತಿ. ಆ ತರ ಪ್ಲಾನ್ ಮಾಡ್ಬೇಕು. ಹೌದು, ನಾವು ಸಾಕಷ್ಟು ಜನ ರೈತರು ತೋಟಗಳಲ್ಲಿ ನೋಡ್ತಾ ಇರ್ತೀವಿ, ಸ್ವಲ್ಪ ದಿವಸ ಕಾಲ ಲ್ಯಾಟ್ರಲ್ಲೆಲ್ಲ ಕಡಿತಾ ಇರ್ತವೆ, ತಿಂದಾಬಿಡ್ತಾವ. ಹಂಗಾಗ್ಬಿಟ್ಟು ನೀರ್ ಈ ತರ ನೀವ್ ಹೇಳ್ದಂಗ್ ಒಂದ್ ಇಲಿಗೆ ಔಷಧಿ ಹಚ್ತಾನೆ, ಇನ್ನೊಂದ್ ಇಲಿ ಭಾರಿ ಹುಷಾರಾಗ ಬರೋದೇ ಅಲ್ಲ. ಸಂಸ್ಕೃತದಾಗ ಇಲಿಗೆ ಧ್ವಂಸಕ ಅಂತ ಕರೀತಾರೆ. ಆಕಾಶವಾಣಿ ಧಾರವಾಡ ಕೇಂದ್ರದಾಗ ಪ್ರತಿ ವಾರಕ್ಕೆ 2 ಸಲನರ ಇಲಿ ನಿಯಂತ್ರಣದ ಬಗ್ಗೆ ಸುಮ್ಮನೆ ಒಬ್ಬರು ಸೈಂಟಿಸ್ಟ್ ಹೇಳ್ತಲೇ ಇರ್ತಾರೆ. ನಾನ್ ಬರ್ದಿರೋದು ಪುಸ್ತಕನೇ ಇಷ್ಟು ದಪ್ಪ ಐತಿ, ಈಗ ಅದು ಬರ್ತಾ ಇರ್ಲಿ. ಅದ್ ಜಾಸ್ತಿ ಈ ನಿಮ್ದ ಹತ್ರ ಕತ್ತಲ್ಲ, ನಿಮ್ ಸ್ಟೇಷನ್ನೇ ಚೆನ್ನಾಗಿ ಕೇಳಿಸ್ತತಿ. ಅಂದ್ರೆ ನೀವು ರೇಡಿಯೋ ಸ್ಟೇಷನ್ ಯಾವಾಗ್ಲೂ ಕೇಳ್ತಾ ಇರ್ತೀರಾ? ಯಾವಾಗ್ಲೂ ನಾವು ಅಂಗಡಿಯಾಗಿದ್ರೆ ಅಂದ್ರೆ ಸುಮ್ಮನೆ ಅದು ಅನ್ನದ್ದೇ ಇರ್ತತಿ. ಚಿತ್ರದುರ್ಗ ಕೇಂದ್ರದಿಂದ ಯಾವ ಕಾರ್ಯಕ್ರಮ ಕೇಳ್ತಾ ಇರ್ತೀರಾ? ಕೃಷಿ ರಂಗನೇ ಜಾಸ್ತಿ ಕೇಳೋದು ನಾವು. ಪ್ರಶ್ನೆ ಕಾಡುವ ಹಾಡುಗಳು ಅಂತ ಅವನ್ನೆಲ್ಲ ಕೇಳ್ತೇವೆ. ನಿಮ್ಗೆ ಈ ಒಂದು ಆಕಾಶವಾಣಿ ಕೇಳೋದ್ರಿಂದ ನಿಮ್ಮ ಕೃಷಿ ಬದುಕಿಗೆ ಏನಾದ್ರೂ ಅನುಕೂಲ ಆಗಿದೆಯಾ? ಭಾರಿ ಅನುಕೂಲ ಆಗೈತೆ. ಬರ್ಕಂತಾನೆ ಸರ್ ನಾನು, ಯಾವ್ಯಾವ ರೈತರು ಏನ್ ಮಾತಾಡ್ತಾರಲ್ಲ ಅವ್ರಿಗೆ ಫೋನ್ ಮಾಡಿ ಕೇಳ್ತವಿ, ನಮಗೆ ಬೇಕಾಗಂತ ಟೆಕ್ನಿಕ್ ಬರ್ಕಂತಾವ್ ಜಲ್ದಿ. ಒಂದ್ ಡೈರಿ ಒಳಗೆ ಅವ್ರು ಏನ್ ಹೇಳಿದ್ರು ಅದನ್ನ ಶನಿಗಿರಿಯರ್ ಮೊನ್ನೆ ಮಾತಾಡಿದ್ರೆ ಬರ್ಕಂದಿವಿ ನಾವು, ನೋಟ್ ಮಾಡ್ಕೊಂತ. ಒಬ್ರು ಇದ್ರು ಹಾವೇರಿ ಜಿಲ್ಲೆಯವ್ರು ಯಾರೋ ಒಬ್ರು ಮಾತಾಡಿದ್ರು, ಎಲ್ಲಾ ಸ್ಟೇಷನ್ಗೂ ಬಂತು. ಅವ್ರದ್ದು ಬರ್ಕಂಡಿದ್ವಿ. ನೀರಿಲ್ಲದ್ರು ಬೆಳೆ ಬೆಳೆಯೋದು ಹುಣಸೆ ಮರ, ಬೆಳ್ಳಣ್ಣಿನ ಮರ, ನೀರೇ ಬೇಡ ಅಂತ ಅಂತ ಬೆಳೆಗಳನ್ನ ಬರ್ಕಂದ್ ನಾನು. ಹರಪನಹಳ್ಳಿ ಒಂದ್ಸಲ ನನ್ನ ಕರ್ಕೊಂಡು ಹೋಗಿದ್ರು ಅವ್ರು, ತೆಂಗಿನ ಬಗ್ಗೆ ಗಿಡಗಳಿಗೆ ನೀರ್ ಹೆಂಗ್ ಹಾಕ್ಬೇಕು ಅಂತ. ರಂಭಾಪುರಿ ಮಠದ ಕಾಲೇಜ್ನಾಗೆ ಒಬ್ಬ ಲೆಕ್ಚರ್ ನನಗೆ ಪರಿಚಯ ಇದ್ರು, ಕರೆದ್ರು. ಅವಾಗ ಹೋಗಿ ಹೇಳಿದೆ ನಾನು, ತೆಂಗಿನ ಮರಕ್ಕ ಬೋರ್ ಹಾಕ್ಸಕ್ ಹೋಗ್ಬೇಡ್ರಿ, ಏಪ್ರಿಲ್ ಮೇ ತಿಂಗಳಿಗೆ ನೀರ್ ಬೀಳಲ್ಲ ಅಂತ ನಿರಾಶೆ ಆಗ್ಬಾರ್ದು, ತೋಟ ಹಾಳಾಕತಿ, ಬೇಗ ನೀವು ಗುಜರಿ ಒಳಗೆ ಡ್ರಮ್ ತಂದು ಆ ಡ್ರಮ್ಗೆ ಒಂದು ಸಣ್ಣ ರಂಧ್ರ ಮಾಡಿ ನೆಲದ ಹುಗಿದು ಜೆ ಸಿ ಬಿಲಿ ಆ ದಿವಸ ಒಂದು ಟ್ಯಾಂಕರ್ನ ನೀರು ತಂದು ಸುರಿದ್ಬಿಟ್ರೆ ಒಂದು ತಿಂಗಳು ಒಂದೂವರೆ ತಿಂಗಳ ತನಕ ನೀರು ನಿಧಾನ ಕುಗತಿ ಮರತ್ತು ಸಾಯಲ್ಲ. ಆ ನೀರನ್ನ ಕುಡಿದು ಅಷ್ಟರೊಳಗೆ ಮಳೆ ಬಂದೇ ಬಿಡ್ತದೆ. 100 ಜನ ಕೈ ಮುಗಿದ್ರೆ ಭಗವಂತ ಒಂದು ಕಣ್ಣು ಬಿಟ್ಟೇ ಬಿಡ್ತಾನೆ. ಒಂದು ಮಳೆ ಬಂದ್ರೆ ಸಾಕು, ಸುಮಾರು ದಿವಸ ಬದುಕ್ತತಿ. ದಯಮಾಡಿ ನಿರಾಶೆ ಆಗದಂಗೆ ಇದನ್ನು ಮಾಡಿರಿ ಸರ್ ಅಂತಂದು ನಮ್ಮ ಆರ್ ಎಸ್ ಎಸ್ ನೀರು ಕರ್ಕೊಂಡೋಗಿದ್ರು. ಇದೊಂದು ಸಣ್ಣ ಭಾಷಣ ಮಾಡಿದ್ದು, ದೊಡ್ಡ ಸನ್ಮಾನ ಮಾಡಿ. ನೀವು ಈ ಆಕಾಶವಾಣಿ ಕೇಳೋದೊಂದೇ ಅಲ್ಲದಲ್ಲಿ ಹವ್ಯಾಸ ಈ ತರ ಬೇರೆ ಬೇರೆ ಕೃಷಿ ಮೇಳಗಳಿಗೂ, ಕೃಷಿ ಇಲಾಖೆ ಅಥವಾ ವಿಜ್ಞಾನ ಕೇಂದ್ರಗಳಿಗೂ ಕೆಲವು ಭೇಟಿ ಕೊಡ್ತಾರೆ. ಫೋನ್ ಮಾಡಿದ್ರೆ ಸಾಕು, ಹೋಗಿ ಬರ್ತಾನೆ. ನಂದು ಎಷ್ಟೇ ಕೆಲಸ ಇದ್ರು ಬಿಡುವು ಮಾಡ್ಕೊಂಡು ಅದೇ ಒಂದು ಗಂಟೆ ಆಗಲಿ ಕಾರ್ಯಕ್ರಮ ಭಾಗವಹಿಸಿ ನೋಡ್ರಿ ಕಡಜ್ಜಿ, ಆಮೇಲೆ ಎಂಥದ್ದು ಐಗೂರು ಸಿರಿಧಾನ್ಯ ಯಾರೋ ಒಬ್ರು ಬೆಳೆದಿದ್ರು, ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಮ್ಮೂರಿಂದ ಒಂದಿಬ್ರು ಕರ್ಕೊಂಡು ಆಮೇಲೆ ತರಬೇತಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಜೇನು ಸಾಕಾಣಿಕೆ ಅಂದ್ರೆ ನನ್ನ ಮಗನ ಕಳಿಸಿದ್ದೆ ಕತ್ಲಗೇರಿ ಫಾರಂಗೆ. ಕುರುವಳ್ಳಿ ಎಷ್ಟು ದೂರ ಐತಿ, ಅಲ್ಲಿಗೆ ಸತೆಗೆ ನನ್ನ ಸ್ವಂತ ಖರ್ಚಿನಿಗೆ ಹೋಗಿ ಬಂದೇನೆ. ತೀರ್ಥಹಳ್ಳಿ ಇಂದ 3 ಕಿಲೋಮೀಟರ್ ಐತಿ. ಅಂತಾರಾಷ್ಟ್ರೀಯ ಸಂಶೋಧನಾ ಕೇಂದ್ರ ಕುರುವಳ್ಳಿಯಾಗ ಐತಿ. ಇಡೀ ನಮ್ಮ ತಾಲೂಕಿನಾಗೆ ನಾನು ಆಂಜನೇಯ ಇಬ್ರ ಹೋಗೋದು. ಅವನು ಹೋಗ್ಲಿಲ್ಲ, ನಾನು ಹೋಗ್ತೀನಿ. ಹೋಗಿ ಅಲ್ಲಿ ಭೇಟಿ ಕೊಡೋದಲ್ಲದೆ ನೀವೆಲ್ಲ ಬರ್ಕಂತೀರಲ್ಲಿ, ನಮ್ ಮೈಕ್ ಕೊಡ್ತಾರೆ ಮಾತಾಡ್ರಿ ಅಂತ. ಇಲ್ಲಿ ಬಂದು ನಿಮ್ಗೆ ಏನಾತ ಎಕ್ಸಸೈಸ್ ಮಾಡಿಸ್ತಾರ ಅವರು, ಅವಾಗ ಬಹಳ ಚೆನ್ನಾಗಿ ಹೇಳ್ಕೊಡ್ತಾರೆ ಪಾಠ. 3 ದಿವಸ ಕಾರ್ಯಕ್ರಮ, 2 ಸಲ ಹೋಗಿದ್ದೆ ನಾನು. ಈಗ ಆಕಾಶವಾಣಿ ಕೇಳ್ತಿದ್ದಂತವ್ರು ಪ್ರತಿ ದಿವಸ ಈಗ ಆಕಾಶವಾಣಿಯಲ್ಲಿ ಮಾತಾಡುವಂತ ಅವಕಾಶ ಸಿಕ್ಕೈತಿ, ಏನ್ ಅನ್ನಿಸ್ತಾ ಇತ್ತು ನಿಮ್ಗೆ? ನಂಗೆ ತುಂಬಾ ಖುಷಿ ಅನಿಸ್ತದೆ, ಸಂತೋಷ ಆಯ್ತು. ತಮಗೂ ಧನ್ಯವಾದ, ನಿಮ್ಮ ಆಕಾಶವಾಣಿ ಚಿತ್ರದುರ್ಗಕ್ಕೂ ಧನ್ಯವಾದ. ಯಾಕಂದ್ರೆ ನಿಮ್ಮ ಕಾರ್ಯಕ್ರಮ ಕೇಳಂತ ರೈತರು ನಮಗೂ ಬೇಕು. ಸಾಕಷ್ಟು ಜನ ಕೇಳಿ ಮರ್ತು ಬಿಡ್ತಾರೆ. ನೀವು ಪ್ರತಿಯೊಂದನ್ನು ಒಂದು ನೋಟ್ ಮಾಡ್ಕೊಂಡು ಮತ್ತೆ ಪ್ರಗತಿಪುರ ರೈತರು ಯಾರನ್ನ ಮಾತಾಡಿದ್ರೆ ಅವ್ರ ಫೋನ್ ನಂಬರ್ ಬರ್ಕೊಂಡು ಅವ್ರಿಗೆ ಫೋನ್ ಮಾಡಿ ನೀವು ಯಾವ ತರ ಕೃಷಿ ಮಾಡ್ತೀರಾ, ಮತ್ತೆ ವಿಜ್ಞಾನಿಗಳ ನಂಬರ್ ಬರ್ಕೊಂಡು ಏನ್ ಮಾಡ್ಬೇಕು ಸರ್, ಎತ್ತ ಮಾಡ್ಬೇಕು ಸರ್ ಅಂತೆಲ್ಲ ಕೇಳಿ ವಿಚಾರ ತಿಳ್ಕೊಂಡು ಮಾಡ್ತಿರಲ್ಲ, ನಿಮ್ಮ ಕೃಷಿ ಬದುಕಿ ಸಾಕಷ್ಟು ಅನುಕೂಲ ಅನುಕೂಲ ಸರ್. ನಮ್ಮ ಅರ್ಜಿ ಗೊಲ್ಲರು ಬೆಂಗಳೂರಾಗದಾರಲ್ಲ, ನೀವು ಯಾವಾಗಾರ ಫೋನ್ ಮಾಡ್ಲಿ, ಪುರ್ಸತ್ತಿದ್ರೆ ಎತ್ತಾರ, ಇಲ್ಲಾಂದ್ರೆ ಒಂದು 10 ನಿಮಿಷ ಬಿಟ್ಟು ನಮಗೆ ಫೋನ್ ಮಾಡಿ ಕರೆ ಮಾಡಿ, ಶಂಕರಪ್ಪರೆ ಏನ್ ಬೇಕು ಹೇಳಿ, ಏನ್ ಫೋನ್ ಮಾಡಿದ್ದು ಎಲ್ಲ ವಿಚಾರಕ್ಕೆ ತಿಳ್ಕೊಂತಾರೆ ಅವ್ರು. ಇಲ್ಲಿ ನಮ್ಮ ತಾಲೂಕ್ನಾಗೆ ನಮ್ಮ ಜಿಲ್ಲೆ ಒಳಗೆ ಎಲ್ಲರ ಬರಲಿ ನನಗೆ ಒಂದಿವ್ಸ ಮುಂಚೆನೆ ಫೋನ್ ಮಾಡ್ತಾರೆ, ಇಂಥ ಹತ್ರ ಕಾರ್ಯಕ್ರಮ ಇದು ಬರ್ತೀಯ ಶಂಕರಪ್ಪರೆ ಅಂತ ಬರ್ತಾನೆ ಸರ್ ಅಂತ ಭೇಟಿ ಅದೇ ಯಾಕನ್. ಈಗ ಸಾಕಷ್ಟು ಜನ ನಾವು ಯುವಕರು ನೋಡ್ತೀವಿ, ನೀವಿಷ್ಟೊಂದು ವಯಸ್ಸಾದ್ರು ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾರೆ. ಈಗ ನೋಡಿದ್ರೆಲ್ಲ ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ. ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟರಿ ಅಂತೆಲ್ಲ ಹೋಗ್ತಾರೆ, ಕೂಲಿ ಮಾಡಂಗೆ ಹೋಗ್ಬಾರ್ದು. 1/2 ಎಕರೆ ಜಮೀನು ಇರಲಿ, ಸ್ವಂತ ದುಡಿಬೇಕು ತಿನ್ಬೇಕು. ಅದು 10 ಎಕರೆ ಇದ್ದರೂ ಕೂಲಿ ಮಾಡೋ ಜನ ನಾನು ನೋಡಿದ್ದೀನಿ, ಹೆಸರು ಹೇಳಲ್ಲ. ಹಂಗಲ್ಲ ಹೋಗ್ಬಾರ್ದು. ಅಲ್ಲಿ 8 ಗಂಟೆ ಕೆಲಸ ಕಷ್ಟಪಟ್ಟು ಮಾಡೋ ಬಂದು ನಮ್ಮ ಜಮೀನು 4-5 ಗಂಟೆ ಒಂದ್ 2 ತಾಸು ಮಾಡಿದ್ರೆ ಸಾಕು, 10 ಗಂಟೆ ಮಾಡೋದ್ರಷ್ಟು ಭೂಮಿ ನಮಗೆ ಕೊಟ್ಟೆ ಕೊಡ್ತದೆ ಬೆವರು. ಬಸವಣ್ಣನವರೇ ಹೇಳಿದ್ದಾರೆ, 7 ಬೆಳೆ ಲಾಸ್ ಆದ್ರೂ 1 ಬೆಳೆಗೆ ಅದಷ್ಟು ಬೆಳೆದು ಲಾಭ ಬರ್ತತಿ ಅಂತ. ಹರಿಹರದಾಗ ಎಚ್ ಕೆ ವೀರಪ್ಪ ದಲ್ಲಾಳಿ ಅಂಗಡಿ ಬೋರ್ಡ್ ಹಾಕಿರೋದು ನಾನು ಕಣ್ಣರೆ ಓದಿದ್ದೀನಿ. ಆ ತೆಂಗಿನಕಾಯಿ ನೆನಪಾತ್ ನನಗೆ, 7 ಬೆಲೆ ಈ ವರ್ಷ ಸಿಕ್ಕತಿ. ಅದನ್ನ ನಾನು ಮೊನ್ನೆ ಯಾವ್ದೋ ಮದುವೆಗೆ ಹೋದ ನೋಡ್ಕೊ ಬಂದೆ. ಎಚ್ ಕೆ ವೀರಪ್ಪ ಒಂದು ಚೌಟ್ರೆಗ ಬಸವಣ್ಣನವ್ರ ವಚನ ಹಾಕಿದಾರ ಅವ್ರು. ಹಂಗಲ್ಲ ಹೋದ ಫೋಟೋ ನೋಡ್ಕಂತ ನಾನು. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಂತಿದ್ದು ಅಂದ್ಕೊಟ್ಟಿದ್ದೆ. ತುಂಬಾ ಸಂತೋಷ. ಮುಂದೆ ಏನಾದ್ರೂ ಕೃಷಿಯಲ್ಲಿ ಏನಾದ್ರೂ ಅಳವಡಿಸ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ. ಅದೇ ಸಾಂಬಾರು ಬೆಳೆ ಬೆಳೆದ್ರೆ ಅನುಕೂಲ ಆಕತಿ. ದುಡ್ಡು ಮಾಡ್ಬೇಕು ಅಂದ್ರೆ ಮತ್ತೆ ಬೆಳೆ ಯಾವ್ದಿರ್ತತ ಅದನ್ನೇ ಬೆಳಿಬೇಕು. ಆಮೇಲೆ ಬರೇ ಒಂದೇ ಬೆಳೆ ಬೆಳಿಬಾರ್ದು, ಎಲ್ಲ ಬೆಳೆಗಳನ್ನು ಬೆಳೆದ್ರೆ ರೈತರಿಗೆ ನಮ್ಮ 4 ಜನ ಕುಟುಂಬದ್ರಿಗೂ ಒಳ್ಳೇದ. ನಿಮ್ಗೆ ಎಷ್ಟು ಜನ ಮಕ್ಕಳು? ಮಗ, ಒಬ್ಬ ಮಗಳು. ಕೃಷಿಯಲ್ಲೆಲ್ಲ ಯಾವ ರೀತಿ ಸಹಕಾರ ಸಿಗ್ತಾ ಇದೆ ನಿಮ್ಗೆ? ಸಿಗ್ತದ ಸರ್, ಮಾಡೋದಕ್ಕೆ ಖುಷಿ ಆಕಾರೆ. ನಮ್ಮ ಮಗಳೇ ಹೇಳಿದ್ರು ಸರ್, ಅದೇ ಗೊದ್ದ ಹಿಡಿದು ನಮ್ಮ ಲಕ್ಷ್ಮಿ ಮೇಡಮ್ ಅವರು ಬಸಾಪಣದವರು ಕೃಷಿ ಇಲಾಖೆಗೆ ಹಿಂಗೆ ಹೇಳಿದ್ರು ಅಂತ ಹೇಳಿದ್ಕೆ ನಾನು ಖುಷಿಯಾಗಿ ಅದನ್ನು ಗೊದ್ದ ತಗೊಂಬಂದು ಬಿಡಲೇ ಹೇಳಿದ್ ನನ್ನ ಮನಸ್ಸಿನಾಗೆ. ಅದು ಯಾವ್ದು ಹೊಸದ್ ನೋಡಿರ್ತ ನಾನು ಬಿಡೋದೇ ಇಲ್ಲ, ನಾನು ಪ್ರಾಕ್ಟಿಕಲ್ ಮಾಡೇಬೇಕು. ಈಗ ನಿಮಗೆ ತೋರಿಸಿದ್ದೆ ನಾನು ಪ್ರಾಕ್ಟಿಕಲ್ ಇಂತಿಂತಾರೆ ಮಾಡ್ತಾರೆ ನೋಡ್ರಿ ಸರ್. ಫೋಟೋ ಸಮೇತ ಸಾಕ್ಷಿ ತಗಂದೆ ಮಾಡಿಬಿಡ್ಬೇಕು. ಈ ಕಾರ್ಯಕ್ರಮ ಕೇಳಂತ ರೈತರು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು ಶಂಕರಪ್ಪ? ನಮ್ಮ ಫೋನ್ ಸಂಖ್ಯೆ 97 43 63 24 61. ರೈತ ಬಂದವರೇ, ಯಲವಟ್ಟಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಜಿ ಶಂಕರಪ್ಪ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 97 43 63 24 61. ಬಹಳ ಸಂತೋಷ ಶಂಕರಪ್ಪರ, ಇಲ್ಲಿವರೆಗೂ ನಮ್ಮ ಆಕಾಶವಾಣಿಗೆ ಬಂದ್ಬಿಟ್ಟು ನಿಮ್ಮ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ಆಕಾಶವಾಣಿಗೂ ಧನ್ಯವಾದ, ನಿಮಗೂ ಧನ್ಯವಾದ. ಇದುವರೆಗೂ ಸಮಗ್ರ ಕೃಷಿ ಅನುಭವಗಳ ಕುರಿತು ಹರಿಹರ ತಾಲೂಕು ಯಲವಟ್ಟಿ ಗ್ರಾಮದ ಪ್ರಗತಿಪರ ಕೃಷಿಕ ಜಿ ಶಂಕರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕರ್ನಾಟಕ ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಶ್ರೀಯುತ ಡಿ ಸುಧಾಕರ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ಶುಭ ಕೋರುತ್ತಿರುವವರು ಖಾದಿ ಜೆ ರಮೇಶ್, ಉಪಾಧ್ಯಕ್ಷರು, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರ, ಎಎಂ ಅಮೃತೇಶ್ವರ, ಕೆಪಿಎಸ್ಸಿ ಸದಸ್ಯರು, ಹಾಗೂ ಗರೀಬ್ ಅಲಿ ಉದ್ಯಮಿಗಳು ಮತ್ತು ಶ್ರೀ ಡಿ ಸುಧಾಕರ್ ಅಭಿಮಾನಿಗಳ ಬಳಗ ಹಿರಿಯೂರು. ಈಗ ಕೇಳಿ ಒಂದು ಜನಪದ ಗೀತೆ. ಭಾವನಾದ ನಂಜುಂಡೇಶ್ವರ ಹೋಗಿ 3 ತಿಂಗಳು ಆಯ್ತಲ್ಲವ್ವ. ಅವನು ಹೋದಾಗ್ನಿಂದ ನನ್ ಕಂದ ನನ್ ಜನ್ಮಕ್ಕೆ ಅನ್ನ ನೀರು ನಿದ್ದೆಯೊಂದು ಸೇರ್ತಾ ಇಲ್ಲವ್ವ. ನೆತ್ತಿ ಮ್ಯಾಲೆ ನೆರೆ ಕೂದ್ಲು ಬಂದಿರ್ತಕ್ಕಂತ ಮುದಿ ನನ್ ಸೌತಿರ್ಗೆಲ್ಲ ಒಲ್ಕೊಂಡು ಕುಂತವನಲ್ಲ. ಅವನ್ ಗಾವಾದ್ರು ಕಚ್ಚಾರ ಚೇಳಾದ್ರು ಚುಚ್ಚ ಬಾರ್ದ, ಹಾವಾದ್ರು ಕಚ್ಚ ಬಾರ್ದ ಚೇಳಾದ್ರು ಚುಚ್ಚ ಬಾರ್ದ, ಹೊಟ್ಟಿಯ ನೋವು ಬಂದು ಅಟ್ಟಿಗೆ ಹಿಡಿಯ ಬಾರ್ದ, ಚಿಕ್ಕ ತಂಗ್ಯಮ್ಮ ಕೇಳಿ ಅಕ್ಕ ಆಡಿದ ಮಾತ, ಚಿಕ್ಕ ತಂಗ್ಯಮ್ಮ ಕೇಳಿ ಕಕ್ಕನೆ ತೇಜಿಗೆ ನೇರಿ ಹೊಂಟಾಳೋ ಮಾರಮ್ಮ ತಂದನ್ನ ತಾನಾನೋ, ತಂದನ್ನ ತಾನಾನು ತಂದನಲ್ಲಿ ತಾನಾನು ತಂದನ್ನ ತಾನಾನು ತಂದನಲ್ಲಿ ತಾನಾನೋ. ಸಪ್ಪಟ್ಟು ಸರ್ ರಾತ್ರಿಯಂತೆ ಕಲ್ಲು ನೀರು ಕರಗು ಬೆಳಗ್ಗೆಂತೆ ಮುಳ್ಳೂರು ಗುಡ್ಡದ ಮೇಲೆ ಮಾರಮ್ಮನವರು ಕುಂತುಕೊಂಡು ತನ್ನ ಭಾವನಾದ ನಂಜುಂಡೇಶ್ವರನನ್ನ ಅತಿ ಪ್ರೀತಿಯಿಂದ ಯಾವ ರೀತಿ ಕರೀತಾ ಇದ್ದಾರಪ್ಪ ಅಂದ್ರೆ ತನ್ನ ಭಾವನಾದ ನಂಜುಂಡೇಶ್ವರನನ್ನ ಕೂಗೋದು 3 ಮಾತು ಕೂಗಿ ಕರೆಯೋದು 3 ಮಾತು ಕರೆದು ಹಿಂದಿರುಗೆ ಬರವಾಳಲ್ಲೋ ರಂಬೆ ಉತ್ನಳ್ಳೆ ಮಾರೆ, ಹಿಂದಿರುಗೆ ಬರವಾಳಲ್ಲೋ ರಂಬೆ ಉತ್ನಳ್ಳೆ ಮಾರೆ, ಇದುವರೆಗೂ ಜನಪದ ಗೀತೆಯೊಂದನ್ನು ಕೇಳಿದಿರಿ. ಈಗ ಹವಾಮಾನ ವರದಿ. ದಕ್ಷಿಣ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಕರಾವಳಿ ಮತ್ತು ಉತ್ತರ ಒಳನಾಡಿನ ಒಣಹವೆ ಮುಂದುವರೆದಿತ್ತು. ರಾಜ್ಯದ ಅತಿ ಹೆಚ್ಚು ಉಷ್ಣಾಂಶ